ಕೃತಿ ಮೂಲ ಅಮ್ಮೆ ಪಾಯನ ತುರು ಪಿಯವರ ಇತಿಯಾಮ ಅಮ್ಮೆ ಗಿರುಣದಿಂದಕ್ಕೆ ಸಿನೆಗಿಯ ಯೋಧ ಅಲೆ ನಮ್ಮೆ ಸಿನೆ ಹಸ ಸುಂದಿ ನನು ನಾಮಟ ಅಮ್ಮೆ ಸಿನೆ ಹಸ ಸುಂದಿ ಮಟ ಅಮ್ಮೆ ಒಲಂಬ ಆಹಾಸ ಕಾಲು ಕರಗೆನ ಮುದುಲಂಬ ಅಂಡಲನ ಕೊಟ್ಟ ಒಟ್ಟುಲ್ಲ ವಿಮದಾದುವಗೆನ ಎನ್ನದ ಏಕ ಪಿನ್ನೆ ಮಂ ಎನ್ನ ತುರು ಇತಿ ಕಡಲಂಗ ಇನ್ನವಾದ ಅಮ್ಮೆ ಮಂ ಎನ್ನ ತುರು ಇತಿ ಕಡಲಂಗ ಇನ್ನವಾದ ಅಮ್ಮೆ ತುರು ಇದೆ ಕಡಲಂಗ ಇನ್ನವಾ